ಬೇಡ ಅಥವಾ ನಾವು ಇದನ್ನು ಮಾಡ್ಕೋಬೋದು ಸರ್. ಹತ್ತು ವರ್ಷ ತನಕ ಇಳುವರಿ ಏನು ಕುಂಠಿತ ಇಲ್ಲ ಅಂತ ಒಂದು ಇದು ಸರ್ ಪೇರಲದೊಳಗೆ. ಸರಿ, ಪೇರಲ ಜೊತೆಗೆ ಬೇರೆ ಏನೇನು ಬೆಳೀತಾ ಇದ್ದೀರಿ? ಪೇರಲ ಜೊತೆಗೆ ಮೆಕ್ಕೆಜೋಳ ಬೆಳೀತಾ ಇದ್ದೀವಿ ಸರ್, ಹೆಸರು, ಟಮಾಟ, ಚಿಲ್ಲಿ ಇವನ್ನೆಲ್ಲ ಬೆಳೀತಾ ಇದ್ದೀವಿ ಸರ್. ನಾವು ನೀವು ಪೇರಲ ಹಾಕಿರೋ ಭೂಮಿಯಲ್ಲಿನೇ ಅಂತರ ಬೆಳೆ ಬೆಳೀತಾ ಇದ್ದೀರಾ ನೀವು? ಬ್ಯಾಸಿಗೆ ಟೈಮ್ ಮಾಡ್ತೀವಿ ಸರ್, ಈ ಮಳೆಗಾಲ ಟೈಮ್ನಲ್ಲಿ ಕಸ ಜಾಸ್ತಿ ಬರ್ತೈತೆ, ಆ ಮೂಮೆಂಟ್ನಾಗ ನಮಗೆ ಗಳೆವು ಗಾಡಿ ಎಲ್ಲ ಹೋಗಲ್ಲ. ಬ್ಯಾಸಿಗೆ ಟೈಮ್ನಾಗ ಆದ್ರೆ ಸ್ವಲ್ಪ ಕಸ ಗಿಸ ಕಡಿಮೆ ಬರ್ತದೆ ಸರ್. ಆ ಮೂಮೆಂಟ್ನಾಗ ನಾವು ಡ್ರಿಪ್ಪಿನ ಮುಖಾಂತರ ಶೇಂಗಾ ಬೀಜ ಇಡೋದು ಅಥವಾ ಈ ಥರ ಟಮಾಟಿ ಅಗಿ ಹೆಚ್ಕೋಣೋದು, ಚಿಲ್ಲಿ ಹೆಚ್ಕೋಣೋದು ಈ ಥರ ಮಾಡ್ತೀವಿ ಸರ್ ನಡುಕ್ಕೆ. ಬೇಸಿಗೆ ಟೈಮ್ನಲ್ಲಿ ಸ್ವಲ್ಪ ನಮಗೆ ಕಸ ಗಿಸ ಜಾಸ್ತಿ ಬರಲ್ವಲ್ಲ, ಹಾಗಾಗಿ ಆ ಥರನೂ ಮಾಡ್ತೀವಿ ಸರ್ ನಾವು ನಡುಕ್ಕೆ. ಪೇರಲದಲ್ಲೇ ನಡುಕ್ಕೆ 5 ಫೂಟ್ ಅಂತರ ಇರ್ತೈತಲ್ಲ ಸರ್, ಅಲ್ಲೇ ನಾವು ಸಾಲು ಬಿಟ್ಕೊಂಡು ಚೆಂಡು ಹೂವು ಎಲ್ಲ ಥರ ಬೆಳಿತೀವಿ ಸರ್. ಚೆಂಡು ಹೂವು ಬೆಳಿತೀರಿ? ಚೆಂಡು ಹೂವು ಬೆಳಿತೀವಿ ಸರ್, ತರಕಾರಿಗಳನ್ನು ಹಾಕಿರ್ತೀವಿ ಅಷ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಥರ ಮಾಡ್ಕೊತ ಇದ್ದೀವಿ ಸರ್. ನಿರಂತರ ಆದಾಯ ಕೊಡುತ್ತಾ ಅಂತ. ಈಗ ನಾವು ಏನೋ ಖರ್ಚು ಈಗ ಒಂದು ಸಲ ಗೌರ್ಮೆಂಟ್ ಕೊಡ ಈಗೆಲ್ಲ ನಾವು ಅದ್ರ ಮುಖಾಂತರ ಖರ್ಚು ಮಾಡೋಕ್ಕೆ ಒಂದು ಅನುಕೂಲ ಆಗಿಬಿಟ್ಟಿದೆ ಸರ್ ನಡಕ್ಕೆ ಅಂತರ ಬೆಳೆ ಬೆಳೆಯೋದ್ರಲ್ಲಿಂದ. ಸರಿ, ತೋಟಗಾರಿಕೆ ಬೆಳೆಗೆ ಮತ್ತು ಕೃಷಿಗೆ ಸರ್ಕಾರದಿಂದ ಯಾವ ರೀತಿಯ ಅನುದಾನಗಳನ್ನು ತಗೊಳ್ತಾ ಇದ್ದೀರಿ? ಪೇರಲ ಕಷ್ಟ ತಗೊಂಡಿದ್ದೀವಿ ಸರ್ ನಾವು, ಉಳಿಕೆದಕ್ಕೆ ಯಾವುದೇ ಥರ ಅನುದಾನ ನಾವಂತರೂ ತಗೊಂಡಿಲ್ಲ ಸರ್. ನೀರು ಹರಿಸೋ ವಿಧಾನ ಹೇಗಿದೆ ನಿಮ್ಮಲ್ಲಿ? ನೀರು ಹರಿಸೋ ವಿಧಾನ ಡಿಪ್ಪಿನ ಮುಖಾಂತರ ಮಾಡಿದ್ದೀವಿ ಸರ್ ಪೇರಲಕ್ಕಂತರ. ಉಳಿಕೆದೆಲ್ಲ ಏನಾಯ್ತು ಸರ್, ನಾವೆಲ್ಲ ಬೋದ್ಬಿಟ್ಟು 2 ಇಂಚ್ ನೀರಿದೆ ಸರ್ ನಮ್ಮದು, ಫುಲ್ 2 ಇಂಚ್ ಬೋದ್ಬಿಟ್ಟು ಬೋದಿನ ಮುಖಾಂತರ ಹಾಸ್ತೀವಿ ಸರ್ ನಾವು. ಸೊ ಹಾಗೆ. ಹ್ಞೂ ಸರ್. ಇದಲ್ಲದೆ ನೀವು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಹ್ಞೂ ಸರ್. ಏನೇನು ಬೆಳೀತಾ ಇದ್ದೀರಿ ಈಗ? ಈಗ ಮೆಕ್ಕೆಜೋಳ ಬೆಳೀತಾ. ಮೆಕ್ಕೆಜೋಳ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀರಿ? 4 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ ಸರ್. ಓ, ಮತ್ತೆ? ಆಮೇಲೆ ಒಂದು 4 ಎಕರೆ ಎರೆ ಇದೆ ಸರ್, ಅಲ್ಲಿ ಹೆಸರು ಹಾಕಿವಿ ಸರ್. ಓ, ಒಂದು 4 ಎಕರೆ ಇಷ್ಟದಿಂದ ಒಳಗೆ ಕಲ್ಲಂಗಡಿ ಹಾಕಿದ್ದೀವಿ ಸರ್ 1 ಎಕರೆ. ಮೇ ತಿಂಗಳಲ್ಲಿ ಊರ್ತೀವಿ, ಈ ಆಗಸ್ಟ್ ತಿಂಗಳದಾಗ ಕಟ್ ಆಗುತ್ತೆ ಸರ್ ನಮ್ಮದು. ಈಗ ಕಲ್ಲಂಗಡಿ ಹಾಕಿದ್ದೀವಿ ಸರ್, ಕಲ್ಲಂಗಡಿ ತಕೊಂಡಿದ್ದೀವಿ. ಆಮೇಲೆ ಈಗ ಚಿಲ್ಲಿ ಹಚ್ಚಿದ್ದೀವಿ ಸರ್ ನಾವು, 10 ಗುಂಟೆ ಚಿಲ್ಲಿ ಕ್ರಾಸಿಂಗ್ ಮಾಡ್ಬೇಕು ಸರ್ ಅನ್ನ. ಕ್ರಾಸಿಂಗ್ ಸೀಡ್ಸ್ ಲೈನ್ ಮಾಡ್ತಾ ಇದೀವಿ ಸರ್. ಮೆಣಸಿನ್ಕಾಯಿ? ಮೆಣಸಿನ್ಕಾಯಿ. ಯಾವ ತಳಿ ಇದದು? ತೇಜ ಅಂತ ಸರ್, ತೇಜ ಒಳಗ ಸೂಪರ್ ತೇಜ ಅಂತ ಒಂದು. ತೇಜದೊಳಗ 2 ವೆರೈಟಿ ಇದೆ ಸರ್, ಒಂದು ತೇಜ ಬರೇ ಒಂದು ಸೂಪರ್ ತೇಜ ಅಂತ ಸರ್. ಈಗ ನಿಮ್ಮ ಭಾಗದಲ್ಲಿ ಸೀಡ್ಸ್ ಮಾಡೋದು ಹೆಚ್ಚು ನಡೀತಾ ಇದೆ? ಹೆಚ್ಚು ಜಾಸ್ತಿ ಇದೆ. ಅಂದ್ರೆ ಏನ್ ಕಾರಣಕ್ಕೆ ಲಾಭ ಜಾಸ್ತಿ ಅಂತ? ಹೇಗೆ ಲಾಭ ಜಾಸ್ತಿ ಇದೆ ಅಂತ ಸರ್, 10 ಗುಂಟೆ ಹೊಲದೊಳಗೆ ನಾವು ಡ್ರಿಪ್ ಹಾಕ್ಯಂದು ಅರಿಬಿ ಹೊಚ್ಚಿಕೊಂಡು ಮಾಡಿದಾಗ ಕೆಲವು ಸಲ 20-10 ಕೆಜಿನೂ ಆಗುತ್ತೆ ಸರ್. ಏನೋ ಒಂದು ರೋಗ ಬಿದ್ದು ಇದು ಬಿದ್ದು ಇಲ್ಲ ಅಂದ್ರ ಜಾಸ್ತಿ 1 ಕ್ವಿಂಟಲ್ 80 ಕೆಜಿ 70 ಕೆಜಿ ಈ ತರ ಇಳುವರಿ ಬರ್ತಾ ನಮಗ. ಅದರಲ್ಲಿಂದ 3.5-4 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್. 6 ತಿಂಗಳ ಸರ್, 6 ತಿಂಗಳಲ್ಲಿ 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ನಮಗ ಕೆಲವು ಸಲ ಕ್ವಿಂಟಲ್ ಆಯ್ತು ಅಂದ್ರ 5-6 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಸರ್. ಅಲ್ಲಿ 1 ಲಕ್ಷ ಕಳೆದ್ರೆ ನಮ್ಗೆ 5 ಲಕ್ಷ ರೂಪಾಯಿ ಆದಾಯ ಸಿಗುತ್ತಲ್ಲ ಸರ್. ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಆದಾಯ ಬರುತ್ತೆ ಸರ್. ಹಾಗಾಗಿ ಸೀಡ್ಸ್ಗೆ ಜಾಸ್ತಿ ಒತ್ತು ಕೊಡ್ತೀವಿ ಸರ್ ನಾವು. ಓಹೋ. ಈಗ ನೀವು ಈಗ ಸೀಡ್ಸ್ ಮಾಡೋದಕ್ಕೆ ಯಾವ್ದಾದ್ರು ಕಂಪನಿ ಜೊತೆಗೆ ನೀವು ಒಪ್ಪಂದ ಮಾಡ್ಕೊಳ್ತೀರಾ? ಕಂಪನಿ ಜೋಡಿ ಒಪ್ಪಂದ ಮಾಡ್ಕೊಂಡಿಲ್ಲ. ಏನೇನು ಒಪ್ಪಂದಗಳು ಮಾಡ್ಕೊಳ್ತೀರಿ? ಏನೇನು ಒಪ್ಪಂದ ಅಂದ್ರೆ ಸರ್, ನಾವು ಅಗಿ ಹಚ್ಚಬೇಕಾದ್ರನ್ನ ಕೇಳ್ತೀವಿ ಸರ್ ಕಂಪನಿ ಜೋಡಿ, ನಮಗ ಕಂಬಿಲ್ಲ, ಅರಿಬಿಲ್ಲ, ಕ್ರಾಸ್ಗೆ ಎಷ್ಟು ಕೊಡ್ತೀರಿ ಅಂತ ಅಂದ. ಅವರ ಇಷ್ಟು 50,000 ಕೊಡ್ತೀವಿ, ಈ ಬೇಸ್ ಕಣ್ಣೆ ಅಂದ್ರೆ 1 ಲಕ್ಷ ರೂಪಾಯಿ ನಾವ ಕೊಡ್ತೀವಿ ಅಂತ ಹೇಳಿ ಅರಿಬಿ ಕಂಬ ಎಲ್ಲ ಕೊಡಿಸಿರ್ತಾರೆ ಸರ್. ನಾವು ಅವನ್ನ ಅವರ ಆಗಿ ಕೊಡ್ತಾರೆ ಸರ್. ಒಂದು ಪ್ಲಾಟ್ಗೆ 350-450 ಆಗಿ ಕೊಡ್ತಾರೆ ಸರ್. 10 ಗುಂಟೆಕ ಅಗಿಲಿಂದ ಅಗಿಗೆ 3 ಫೂಟ್ ಡಿಫ್ರೆಂಟ್, ಸಾಲಿಂದ ಸಾಲಿಗೆ 4 ಫೂಟ್ ಅಂತರ. ಹಿಂಗತಿ ನಾವು 300-350 ಆಗಿ ಹಚ್ಕೊಂತೀವಿ ಸರ್. ಹೌದು, ಕ್ರಾಸಿ ಬರ್ಬೇಕಾದ್ರೆ 2.5 ತಿಂಗಳು ಬೇಕಾಗುತ್ತೆ ಸರ್. ಗಿಡ ಡೆವಲಪ್ಮೆಂಟ್ ಆದಮೇಲೆ 2.5 ತಿಂಗಳಿಗೆ ನಾವು ಕ್ರಾಸಿಂಗ್ ತಗೊಂತೀವಿ. ಕ್ರಾಸಿಂಗ್ ತಗೊಂಡಾಗ ವಾರ 9 ಮಾಡಿದ ಗಟ್ಲೆನ ಕಾಯಿ ಸೆಟ್ಟಿಂಗ್ ಆಗುತ್ತಿರ್ತದೆ ಸರ್. ಆಗೋದನ್ನು ನೋಡಿ ಕಂಪ್ನಿಯವರು ನಮಗೆ ದುಡ್ಡು ಕೊಟ್ಕೊಂತ ಹೋಗ್ತಾರೆ ನಮ್ಮ ಸೆಟ್ಟಿಂಗಿನ ಮೇಲೆ. ನಮ್ಮದು ಸೆಟ್ಟಿಂಗ್ ಕಡಿಮೆ ಆಗಿತ್ತು ಅಂದ್ರೆ ಕಡಿಮೆ ಕೊಡ್ತಾರೆ, ಜಾಸ್ತಿ ಆಗಿತ್ತು ಅಂದ್ರೆ ಜಾಸ್ತಿ ಕೊಡ್ತಾರೆ ಸರ್. ಅದಕ್ಕೆ ಅವರು ಒಬ್ಬರನ್ನ ಮೇಸ್ತ್ರಿ ಅಂತ ಮಾಡಿ ನಮಗೆ ಕಳಿಸಿರ್ತಾರೆ ಸರ್. ಅವರು ಡೈಲಿ ನಮಗೆ ಅದಕ್ಕೆ ಔಷಧ ಏನು ಹೊಡಿಬೇಕು, ಗೊಬ್ಬರ ಏನು ಹಾಕ್ಬೇಕು, ಯಾವಾಗ ಹಾಕಿದ್ರೆ ಇಳುವರಿ ಜಾಸ್ತಿ ಬರ್ತಾ ಯಾರ ರೋಗಿಗೆ ಯಾ ಎಣ್ಣೆ ಹೊಡಿಬೇಕು ಅಂತ ಅಂದು ಎರಡು ದಿನಕ್ಕೊಮ್ಮೆ ಬಂದು ಹೇಳಿನೂ ಹೋಗ್ತಾರೆ ಸರ್ ಅವರು. ಸೊ ಒಂದು ದೃಷ್ಟಿಯಿಂದ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಲಾಭ ತರುವಂತ ಕೃಷಿ ಅಂದ್ರೆ ಸೀಡ್ಸ್ ಸರ್. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ರೈತರು ಇದಕ್ಕೆ ಮುಂದಾಗ್ತಾರೆ. ನಮ್ಮಲ್ಲಿ 100% ಜನ ಅಂತೂ ಮಾಡ್ತಾರೆ ಸರ್. ನಮ್ಮ ನಿಟ್ಟಾಲಿ, ಬೆಣಕಲ್ಲು, ಮಸಬಾಂಚಿನಾಳು ಇಲ್ಲೆಲ್ಲ 100% ಮಾಡೋದ ಸೀಡ್ಸ್ ಸರ್. ಇದರಿಂದ ನಿಮಗೆ ರೈತರಿಗೆ ಹೆಚ್ಚು ಹಣ ಬರುತ್ತೆ, ಮತ್ತೆ ಕೃಷಿ ಕೂಲಿ ಕಾರ್ಮಿಕರಿಗೂ ಹೆಲ್ಪ್ ಆಗ್ತದೆ, ಹೆಲ್ಪ್ ಆಗುತ್ತೆ ಸರ್. ಅವ್ರಿಗೆ ನಿರಂತರವಾಗಿ ಇಲ್ಲಿ ಕೆಲಸ ಸಿಗುತ್ತೆ ಸರ್. ಜುಲೈಲಿಂದ ಅವ್ರಿಗೆ ಕೆಲಸ ಚಾಲುವಾಗಿದ್ದು ಡಿಸೆಂಬರ್ ತಿಂಗಳು ಕೆಲಸ ಇರ್ತದೆ ಸರ್ ಅವ್ರಿಗೆ. ಈಗ ನಾವೇ ಮಾಡ್ತೀವಿ, ಚಿಲ್ಲಿ ಹಚ್ಚಿದ್ವಿ, ಕೆಲವೊಬ್ರು ಎರಡೆರಡು ಮಾಡ್ತಾರೆ, ಕೆಲವೊಬ್ಬೊಬ್ರು ಮೂರು ಮಾಡ್ತಾರೆ. ಒಂದು 10 ಗುಂಟೆಕ ನಾವು ಕಡಿಮೆ ಅಂದ್ರು 18-20 ಲೇಬರ್ ಬೇಕಾಗತ್ತೆ ನಮಗೆ ನೋಡಿ. ಒಂದ್ ಸಲ ಕ್ರಾಸಿಂಗ್ ಮಾಡಿದ್ವಿ ಅಂದ್ರೆ ನಮ್ಮ 3 ಊರ ನಡುವೆ 50-100 ಪ್ಲಾಟ್ ಚಲವಾಕವ್ ಸರ್ ಒಟ್ಟಿಗೆ ಒಟ್ಟಿಗೆ. ಸೊ ಅಷ್ಟು ಪ್ಲಾಟ್ಗಳಲ್ಲೂ ನಾವು ಕೆಲಸಗಾರ ಬೇಕಾಗತ್ತ. ನಮ್ಮಲ್ಲಿ ಸಿಗಲ್ದೇ ಇದ್ರು ನಾವು ಬದ್ಲಿ ಕಡೆಯಿಂದ ತರ್ತೀವಿ, ತಮ್ಮ ಮುಖಾಂತರ. ಅವ್ರಿಗೆ ಊರು ಸಮೀಪ ಇದ್ರೆ ಬಾಡಿಗೆ ಕಡಿಮೆ, ಊರು ದೂರ ಇದ್ದಾಗ ಟಮ್ಟಮ್ ಬಾಡಿಗೆ ಜಾಸ್ತಿ ಇರ್ತದೆ ಸರ್. ಡೀಸೆಲ್ ವೆಚ್ಚ ಅವರು ಎಲ್ಲ ಜಾಸ್ತಿ ಇರ್ತಾವ. ಹಿಂಗಾಗಿ ನಮಗೆ ಕಡಿಮೆ ಇದ್ರೊಳಗ ಲೇಬರ್ ಕನಿಷ್ಠ 18 ಅಂತ ಬೇಕಾಗ್ಬೇಕು ಸರ್ ನಮಗೆ, 18 ಮಿನಿಮಮ್. ಹಂಗಾಗಿ ಕೆಲವೊಬ್ರು ಒಂದ ಮಾಡ್ತೀವಿ, ಕೆಲವೊಬ್ರು ಎರಡು ಮಾಡ್ತೀವಿ, ಕೆಲವೊಬ್ರು 4 ಮಾಡಿರ್ತೀವಿ ಸರ್ ನಾವು. ಹಂಗಾಗಿ ನವಂಬರ್ ತಿಂಗಳಲ್ಲಿ ಮತ್ತೆ ನವಂಬರಿಗೆ ನಾವು ಟೊಮಟೊ ಹಚ್ಚುತ್ತೀವಿ 10 ಗುಂಟೆ, ಅದು ಕ್ರಾಸಿಂಗ ಸರ್ ಹೆಣ್ಣು ಗಂಡು ಅಂತ ಅಂದು. ಆ ನವಂಬರ್ನಾಗ ಕ್ರಾಸಿಂಗು ಚಲೋ ಬರ್ತದೆ ಸರ್ ನಮ್ಮಲ್ಲಿ. ಹ್ಞೂ ಸರ್, ಒಟ್ಟು ಡಿಸೆಂಬರ್ ತನಕ ಲೇಬರ್ಗಂತರೂ ಕೆಲಸ ಇದ್ದೇ ಇರ್ತದೆ ಸರ್. ಈಗ ಯಾವ್ಯಾವ ಬೀಜಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಊರು ಸುತ್ತಮುತ್ತ ಕುಕ್ನೂರು ಸುತ್ತಮುತ್ತಲು ಸರ್? ಭಾಳಷ್ಟು ಬೆಳಿತೀವಿ ಸರ್ ನಾವು, ಎಲ್ಲ ಥರ ನೋಡಿ. ಚಿಲ್ಲಿ ಬೆಳೀತಾ ಇದ್ದೀವಿ, ಟೊಮಟೊ ಬೆಳೀತಾ ಇದ್ದೀವಿ, ಕಲ್ಲಂಗಡಿ ಬೆಳೀತಾ ಇದ್ದೀವಿ, ಈರಿ ಕ್ರಾಸಿಂಗ್ ಇದೆ ಸರ್ ನಮ್ಮಲ್ಲಿ, ಹಾಗಲು ಕ್ರಾಸಿಂಗ್ ಇದೆ ಸರ್. ಆಮೇಲೆ ಓಪಿ ಬೆಂಡಿನೂ ಬೆಳೀತಾ ಇದೀವಿ ಸರ್ ನಮ್ಮಲ್ಲಿ. ಜಾಸ್ತಿ ಎಲ್ಲ ತರ ಕಾಯಿ ಸೀಡ್ಸ್ನೊಳಗ ಎಲ್ಲ ತರನು ಓಪಿನೂ ಇದೆ ಸರ್, ಕ್ರಾಸಿಂಗು ಇದೆ, ಇದೂ ಇದೆ ಸರ್. ಹಾಗಾಗಿ ಎಲ್ಲ ತರನು ಬೆಳೀತಿದೀವಿ ಸರ್ ನಾವು. ಈಗ ಅಯ್ಯಪ್ಪರಿ, ನಿಮ್ಮ ಪ್ರಕಾರ ಹೇಳಿ, ಸೀಡ್ಸ್ ಮಾಡಿದಾಗ್ಲಿಂದ ನಿಮ್ಮ ಜೀವನ ಸುಧಾರಿಸಿದೆಯಾ? ಹೇಗೆ ಸುಧಾರಿಸಿದೆ ಸರ್ ನಮ್ಮಲ್ಲಿ? ಈಗ ಹಣಕಾಸು, ಈಗ ಒಂದು ಕುಟುಂಬಕ್ಕೆ ಅಂದ ಮೇಲೆ ಎಂಥದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು. ಹ್ಞೂ ಸರ್. ಯಾವುದೋ ಸಂದರ್ಭದಲ್ಲಿ ದಿಢೀರ್ನೇ ಖರ್ಚುಗಳು ಬರುತ್ತೆ. ಹ್ಞೂ ಸರ್. ಮದುವೆ ಬರ್ಬೋದು, ಯಾವುದೋ ಒಂದು ಶುಭ ಸಮಾರಂಭ ಬರ್ಬೋದು. ಹ್ಞೂ ಸರ್. ಇನ್ನೇನೋ ಆರೋಗ್ಯದ ಸಮಸ್ಯೆಗಳು ಶುರು ಆಗ್ಬೋದು. ಹ್ಞೂ ಸರ್. ಒಂದೊಂದು ಸಲ ಆಸ್ಪತ್ರೆ ಖರ್ಚುಗಳು ಬಹಳ ದೊಡ್ಡವೂ ಇರ್ಬೋದು. ಹ್ಞೂ ಸರ್. ಇಂಥದ್ದನ್ನೆಲ್ಲ ನೋಡ್ತಾ ಇದ್ದಾಗೆ ನಮ್ಮ ರೈತರು ಸೀಡ್ಸ್ ಮಾಡೋದು ಸೂಕ್ತ ಅನಿಸ್ತಾ ಇದೆಯಾ? ಹೇಗೆ ಸೂಕ್ತ ಅನಿಸ್ತಾ ಇದೆ ಸರ್? ಹ್ಞೂ. ಯಾಕಂದ್ರೆ ಸರ್, ನಮ್ಮದು ಬೆಳೆ ಇನ್ನೂ ಹಣ್ಣು ಇರ್ತೈತಿ, ಕಟಾವು ಮಾಡಿರಲ್ಲ. ಅಂಥ ಟೈಮ್ನಾಗ ಏನೋ ಒಂದು ಮದುವೆ ಬಂತು ಅಥವಾ ಆರಾಮಿಲ್ದಾಗ ಆಯಿತು, ಏನೋ ಒಂದು ಅವ್ರಿಗೆ ಆಪರೇಷನ್ಗೆ ಅಮೌಂಟ್ ಬೇಕಾಗತ್ತೆ. ಆ ಟೈಮ್ನಲ್ಲಿ ಕಂಪ್ನಿಯವ್ರನ್ನ ಹೋಗಿ ಕೇಳಿದ್ರೆ ನಮಗಿಷ್ಟು ಬೇಕು ಅಂದ್ರೆ 50,000 ಲಕ್ಷನೋ ಆ ಬೀಜದ ಮುಖಾಂತರ ಕೊಡ್ತಾರೆ ಸರ್. ಅಷ್ಟು ಮುಂಗಡ ಕೊಡ್ತಾರೆ, ಅಷ್ಟು ಮುಂಗಡ ಕೊಡ್ತಾರೆ. ಸಿಗುತ್ತೆ ಸಿಗುತ್ತೆ ಸರ್. ಹಂಗಾಗಿ ನಮ್ಗೆ ಜಾಸ್ತಿ ಆದಾಯ ಇದೆ ಸರ್. ಅದರಲ್ಲಿಂದ ಉಳಿಸಂದಿದೀವಿ ಸರ್ ನಾವು ಸೀಡ್ಸ್ ಲೈನ್ಲಿಂದ. ಒಂದಿಷ್ಟು ನಿಮಗೆ ಆರ್ಥಿಕ ಭದ್ರತೆ ಇದೆ? ಹ್ಞೂ ಸರ್, ಭದ್ರತೆ ಇದೆ ಸರ್. ಈಗ ದುಡ್ಡಿಗಾಗಿ ನೀವು ಹೆಣಗಾಡ್ಬೇಕಾಗಿ ಹೆಣಗಾಡ್ಬೇಕಾಗಿಲ್ಲ. ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು ಅಂತ ಏನಿಲ್ಲ ಸರ್. ನಾವು ಕಂಪ್ನಿ ಹತ್ರ ಹೋಗಿ ನಮ್ಮ ಬೀಜ ಇದೆ ಸರ್ ಕೊಡ್ರಿ ಅಂದ್ರೆ ಕೊಡ್ತಾ ಇದಾರೆ ಸರ್. ಅದು ಈ ಹೆಚ್ಚು ಕಡಿಮೆ ನಾವೇನೋ ಒಬ್ಬರ ಇದ್ದೀವಿ, ದವಾಖಾನೆ ಒಳಗೆ ಇದ್ದೀವಿ, ನಮ್ಮ ಕಡೆಯಿಂದ ಬರೋಕ್ಕಾಗಲ್ಲ ಸರ್, ನನಗಿಷ್ಟು ದುಡ್ಡು ಬೇಕಾಗಿದೆ, ನನ್ನ ಅಕೌಂಟ್ಗೆ ಹಾಕಂದ್ರು ಹಾಕಿದಾರ ಸರ್. ಅಷ್ಟು ಅನುಕೂಲ ಇದೆ ಸರ್ ಈ ಸೀಡ್ಸ್ ಲೈನ್ ಒಳಗೆ. ಹ್ಞೂ ಸರ್. ಈಗ ಅಯ್ಯಪ್ಪರೇ, ನಿಮ್ಮ ಭಾಗದಲ್ಲಿ ಮೆಕ್ಕೆಜೋಳನೂ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಮೆಕ್ಕೆಜೋಳದ ಅಂದರೆ ಅದರ ಆದಾಯ ಹೇಗಿದೆ? ಅಂದರೆ ಇಲ್ಲಿ ಮಾರ್ಕೆಟ್ ಹತ್ತಿರದಲ್ಲಿ ಇದೆಯಾ? ಹೆಚ್ಚು ಇಳುವರಿ ಬರ್ತದ? ಒಬ್ಬ ರೈತನಿಗೆ ಮೆಕ್ಕೆಜೋಳ ಆರ್ಥಿಕವಾಗಿ ಭದ್ರತೆ ಕೊಡ್ತಾ ಇದೆಯಾ? ಹೇಗೆ ಕೊಡ್ತಾ ಇದೆ ಸರ್? ಈಗ ನಮ್ಮ ಹೊಲನ ನಾವು ಸತು ಮಾಡ್ಕೋಬೇಕು ಸರ್. ಈಗ ನಮ್ಮಲ್ಲಿ ಹೈನುಗಾರಿಕೆನೇ ಇದೆ ಸರ್ ನಮ್ಮೂರಲ್ಲಿ, ಡೈರಿ ಇದೆ, ಪ್ರತಿಯೊಬ್ಬರ ಮನೆಗೂ 2 ಆಕಳ 4 ಆಕಳ ಇದ್ದೇ ಇದೆ ಸರ್. ಹಾಗಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಸಗಣಿ ಗೊಬ್ಬರನ ಏರ್ತಾ ಇದ್ದಾರೆ ಹೊಲಕ್ಕೆ. ಹಾಗಾಗಿ ಹೊಲದ ಸತು ಉಳ್ಕೊಂಡಿದೆ. ರಾಸಾಯನಿಕ ಅಷ್ಟೋ ಇಷ್ಟೋ ಜನ ಯೂಸ್ ಮಾಡ್ತಾರೆ ಸರ್. ಆಲ್ಮೋಸ್ಟ್ ಇರೋದ ದನಗಳ ಜಾಸ್ತಿ,

ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿಯನ್ನು ಕೇಳಿದರೆ ಶಾಂತಪ್ಪ ತುತ್ತರಗಾವಿ ಅವರಿಂದ. ಇದೀಗ ರೈತರಿಗೆ ಸಲಹೆ ಮೀನಾಕ್ಷಿ ಅವರಿಂದ. ರೈತರಲ್ಲಿ ಸಾವಯವ ಕೃಷಿಯನ್ನ ಅಳವಡಿಕೆ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಅವರು ರಾಸಾಯನಿಕ ಗೊಬ್ಬರಗಳು ಮತ್ತೆ ಏನು ಕೀಟನಾಶಕಗಳನ್ನ ಬಳಕೆ ಮಾಡ್ತಾ ಇರ್ತಾರೆ ಅವುಗಳನ್ನ ಕಡಿಮೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನೈಸರ್ಗಿಕವಾಗಿ ಸ್ಥಳೀಯವಾಗಿ ಸಿಗುವಂತಹ ಕೃಷಿ ತ್ಯಾಜ್ಯ ವಸ್ತುಗಳು ಮತ್ತೆ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಅವುಗಳಿಂದ ಅವರು ಎರೆಹುಳು ಗೊಬ್ಬರ ತಯಾರನ್ನ ಮಾಡ್ಕೊಳ್ಳುವಂಥದ್ದು ಮತ್ತೆ ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರು ಮಾಡುವುದು, ದ್ರವರೂಪದ ಸಾವಯವ ಗೊಬ್ಬರಗಳು, ಜೀವಾಮೃತ, ಪಂಚಗವ್ಯ ಮುಂತಾದವುಗಳನ್ನ ತಯಾರು ಮಾಡಿಕೊಂಡು ಅವರು ಪೋಷಕಾಂಶ ನಿರ್ವಹಣೆಯಲ್ಲಿ ಮುಖ್ಯವಾಗಿ ಇವುಗಳನ್ನ ತಯಾರು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ರೈತರು ಸಾವಯವ ಕೃಷಿಗೆ ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ಕೋಬೇಕಂತ ಹೇಳಿದ್ರೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆಗೆ ಒಂದು ಎಕರೆಗೆ ಸಾವಯವ ಗೊಬ್ಬರಗಳಾದ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕನಿಷ್ಠ ಒಂದು 5 ಕ್ವಿಂಟಲ್ ಗೊಬ್ಬರಗಳನ್ನ ಅವರು ಮುಂಜಾಗ್ರತಾ ಕ್ರಮವಾಗಿ ತಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಪೋಷಕಾಂಶ ನಿರ್ವಹಣೆಯಲ್ಲಿ ಪ್ರತಿ 15 ದಿವಸಗಳಿಗೊಮ್ಮೆ ಜೀವಾಮೃತವನ್ನ ಮಾಡ್ಕೊಳ್ಳುವಂಥದ್ದು. ಈ ಜೀವಾಮೃತವನ್ನು ಒಂದು ಸಾರಿ ತಯಾರು ಮಾಡಿಕೊಂಡ್ರೆ ಕನಿಷ್ಠ 6 ತಿಂಗಳವರೆಗೆ ಅವರು ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಇದಕ್ಕೆ ಮುಖ್ಯವಾಗಿ ಅಂತ ಹೇಳಿದ್ರೆ ಮನೆಯಲ್ಲಿ ಹೈನುಗಾರಿಕೆ ಇರಬೇಕಾಗತ್ತೆ. ಯಾಕಂದ್ರೆ ಮುಖ್ಯವಾಗಿ ಒಬ್ಬ ರೈತ ಸಾವಯವಕ್ಕೆ ಕಾಲಿಡಬೇಕಾದ್ರೆ ಅವ್ರಿಗೆ ಕೊಟ್ಟಿಗೆ ಗೊಬ್ಬರಗಳು ಮುಖ್ಯ. ಹಾಗಾಗಿ ಜೀವಾಮೃತವನ್ನ ತಯಾರು ಮಾಡ್ಕೊಳ್ಬೇಕಾದ್ರೆ 10 ಕೆಜಿ ಸಗಣಿ ಮತ್ತೆ 10 ಲೀಟರ್ ಗೋಮೂತ್ರ ಮತ್ತೆ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಮತ್ತೆ 2 ಕೆಜಿ ಬೆಲ್ಲ ಮತ್ತೆ ಹಾಗೆ 200 ಲೀಟರ್ ನೀರು ಹಾಗೂ ಒಂದು ಹಿಡಿ ಹುತ್ತದ ಮಣ್ಣಿರ್ಬೋದು ಅಥವಾ ಸಾವಯವ ಹೊಲದ ಮಣ್ಣು ಅಂದ್ರೆ ಬದುಗಳ ಒಂದು ಮಣ್ಣು, ಇದನ್ನ ಒಂದು ಬೊಗಸೆ, ಇದಿಷ್ಟನ್ನ 200 ಲೀಟರ್ ನೀರಿನಲ್ಲಿ ಒಂದು ಡ್ರಮ್ನಲ್ಲಿ ಹಾಕಿ ಕಲಸಿಡಬೇಕಾಗತ್ತೆ. ಇದು ಒಟ್ಟು 7 ದಿನಗಳ ಕಾಲ ಈ ಜೀವಾಮೃತವನ್ನ ನೆರಳಿನಲ್ಲಿ ಮುಚ್ಚಿಡಬೇಕಾಗುತ್ತೆ. ಒಂದು ಹುದುಗುವಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಾರಂಭ ಆಗುತ್ತೆ. ಅಂದ್ರೆ ನಮ್ಮ ಮಣ್ಣಿಗೆ ಬೇಕಾದಂತಹ ಮತ್ತೆ ನಮ್ಮ ಬೆಳೆಗಳಿಗೆ ಬೇಕಾದಂತಹ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ತಯಾರಾಗುತ್ತೆ. ಹಾಗಾಗಿ ಈ ಜೀವಾಮೃತ 7 ದಿವಸ ಇಡೋದ್ರಿಂದ ತಯಾರಾಗಿರುತ್ತೆ. ಮತ್ತೆ ಬೆಳಗ್ಗೆ ಸಾಯಂಕಾಲ ಒಂದೇ ದಿಕ್ಕಿನಲ್ಲಿ ಜೀವಾಮೃತವನ್ನ ಕಲಸಬೇಕಾಗತ್ತೆ. ಹೀಗೆ ಒಂದೇ ದಿಕ್ಕಿನಲ್ಲಿ ಕಲಸೋದ್ರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಯಾಕಂದ್ರೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸೋದ್ರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಾಯುವ ಸ್ಥಿತಿ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೇ ದಿಕ್ಕಿನಲ್ಲಿ 7 ದಿನಗಳ ಕಾಲ ತಿರುಗಿಸಿ ಇಡಬೇಕಾಗತ್ತೆ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಇದು 7 ದಿನದ ನಂತರ ಜೀವಾಮೃತ ತಯಾರಾಗುತ್ತೆ. ಇದನ್ನ 1 ಲೀಟರ್ ಜೀವಾಮೃತಕ್ಕೆ 10 ಲೀಟರ್ ನೀರನ್ನ ಸೇರಿಸಿಕೊಂಡು ಬೆಳೆಗಳಿಗೆ ಪ್ರತಿ 15 ದಿವಸಕ್ಕೊಮ್ಮೆ ಸಂಜೆ ಟೈಮಲ್ಲಿ ಸಿಂಪಡಣೆ ಮಾಡೋದ್ರಿಂದ ಇದು ಪೋಷಕಾಂಶ ನಿರ್ವಹಣೆಯಾಗಿ ಬೆಳೆಗಳಿಗೆ ಸಿಗ್ತಾ ಹೋಗುತ್ತೆ. ಇದೊಂದು ರೈತರು ತಮ್ಮಲ್ಲೇ ಮಾಡಿಟ್ಕೊಳ್ಬಹುದು ಮತ್ತೆ ಇದು ಕಡಿಮೆ ಖರ್ಚಿನಲ್ಲಿ ಕೂಡ ತಯಾರಾಗುತ್ತೆ. ಕೃಷಿಕರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದೆವು. ಇದೀಗ ಕೆಲವು ಕೃಷಿ ಗೀತೆಗಳು. ಸೊಬಗಾವ ದೇವಿಯೊಳು ನಾಕಾ